ಎಲೆಚುಕ್ಕೆ ರೋಗ ಉಲ್ಬಣವಾಗಿತ್ತಿರುವಂತಹ ಈ ಸಮಯದಲ್ಲಿ ಬಹುಶಃ ಕಳೆದ ಒಂದೂವರೆ ವರ್ಷದಿಂದ ಸುಮಾರು 90-95 ತೋಟಗಳಿಗೆ ನಾವು ಭೇಟಿ ಕೊಟ್ಟಿದ್ದೆ. ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ನಮಗೆ ಒಂದು ವಿಶೇಷವಾದ ಒಂದು ವಿಚಾರ ಏನ್ ಕಂಡುಕೊಡೋದು ಅಂತ ಹೇಳಿದ್ರೆ, ಗೊಬ್ಬರ ಕೊಟ್ಟಿದ್ದೀರ ಕೇಳಿದ್ರೆ ಕೊಟ್ಟಿದ್ದಾರೆ ಅಂತ ಹೇಳುತ್ತೆ. ಎಷ್ಟು ಕೊಟ್ಟಿದ್ದೀರ ಅಂತ ಹೇಳಿ ದೊಡ್ಡ ಪ್ರಮಾಣವನ್ನು ಹೇಳ್ತಾ, ಯಾವ ಗೊಬ್ಬರ ಕೊಟ್ಟಿದ್ದೀರ ಅಂತ ಹೇಳಿದ್ರೆ ಅಡಿಕೆ ಮರಕ್ಕೆ ಬೇಕಾದ ರೂಪದಲ್ಲಿ ಇಲ್ಲದಂತಹ ಗೊಬ್ಬರವನ್ನ ಕೊಡ. ಇದೇ ಕೌಡಿಚಾರು ವಾಸುಪೂಜಾರಿಯವರ ಮನೆಯಲ್ಲಿ ನಾವು ಕೃಷಿ ಕಾರ್ಯಕ್ರಮವನ್ನ ನಡೆಸಿದ ತರುವಾಯ ಅಲ್ಲಿಯ ಕೃಷಿಕರೊಬ್ಬರು ನಮಗೆ ಕರೆ ಮಾಡಿದ್ರು. ಅವರ ತೋಟಕ್ಕೆ ಹತ್ತಿರದಲ್ಲಿ ಬಹಳ ಸಮೀಪದಲ್ಲಿರುವಂತಹ ತೋಟ, ಬಹಳ ಸಮೀಪ ಅಂತ ಹೇಳಿದ್ರೆ ಒಂದು ರಸ್ತೆ ಮಾತ್ರ ಮಧ್ಯದಲ್ಲಿರುವಂತ, ಎಲ್ಲೆಲ್ಲಿ ಹಳದಿಯಾಗಿದೆ ಅಂತ ಹೇಳಿದ್ರು. ಹಾಗಾಗಿ ನಾವಲ್ಲಿ ಹೋಗಿದಾಗ ಎಲೆಚುಕ್ಕೆ ರೋಗ ಬಹಳ ಗಂಭೀರ ಸ್ವರೂಪದಲ್ಲಿ, ಈ ಕಡೆ ವಾಸುಪೂಜಾರ ತೋಟ ಬಹಳ ಹಚ್ಚ ಹಸುರಾಗಿದೆ, ಒಂದು ರಸ್ತೆ ದಾಟಿ ನಂತರ ಇರುವಂತಹ ತೋಟ ಬಹಳ ಸಮಸ್ಯೆಯಲ್ಲಿರುವಂತಹ ತೋಟ, ನಂಗೆ ಬಹಳ ವಿಶೇಷವಾಗಿ ಕಂಡಿತು, ವಿಚಿತ್ರವಾಗಿ ಕಂಡಿತು. ನಾನು ಕೇಳಿದಾಗ ಯಾವ ಒಳಸುರಿಗಳನ್ನ ನೀಡ್ತೀರಿ, ಯಾವ ಗೊಬ್ಬರಗಳನ್ನ ನೀಡ್ತೀರಿ ಅಂತ ಹೇಳುವ ಕೇಳಿದಾಗ, ಈ ಸಂಯುಕ್ತ ಗೊಬ್ಬರಗಳನ್ನ ಹೆಚ್ಚು ಬಳಕೆ ಮಾಡಿದ್ದು ಅವರು ಹೇಳಿದ್ರು. ಬಹುಶಃ 10-26 ಎನ್ನುವಂತಹ ಸಂಯುಕ್ತ ಗೊಬ್ಬರವನ್ನ ಸುಮಾರು 3/4 kg ಹಾಕ್ತಿದ್ದರು ಅಂತ ನನ್ನ ನೆನಪು. 3/4 kg ಸಂಯುಕ್ತ ಗೊಬ್ಬರ 10-26. ಸಮಸ್ಯೆಗಳು ಇವತ್ತು ಹೆಚ್ಚಾಗ್ತಿರುವುದಕ್ಕೆ ಕಾರಣ ಇದು ಕೂಡ. ಯಾಕಂತ ಹೇಳಿದ್ರೆ ಅಡಿಕೆ ಬೇಡಿಕೆಯನ್ನ ನೋಡಿದ್ರೆ ಸಾರಜನಕ ರಂಜಕಕ್ಕಿಂತ 10 times ಹೆಚ್ಚು ಬೇಕು. ಸಾರಜನಕ ರಂಜಕಕ್ಕಿಂತ 10 times ಹೆಚ್ಚು ಬೇಕು, ಪೊಟ್ಯಾಶ್ 8 times ಹೆಚ್ಚು. ಉದಾಹರಣೆಗೆ ಒಂದು ಮರ 10 g ರಂಜಕವನ್ನ ಹೀರಿಕೊಂಡ್ರೆ ಸುಮಾರು 100 g ಸಾರಜನಕವನ್ನು ಹೀರಿಕೊಳ್ಳುತ್ತದೆ, 80 g ಪೊಟ್ಯಾಶ್ ಅನ್ನು ಹೀರಿಕೊಳ್ಳುತ್ತದೆ. ಈ ರೀತಿಯ ಬೇಡಿಕೆ ಇರುವಾಗ 15, 15, 15, 10-26, 26 ಈ ರೀತಿಯ ಗೊಬ್ಬರಗಳು ಅದರ ಬೇಡಿಕೆಯನ್ನು ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಕೂಡ ಸಾಧ್ಯ ಇಲ್ಲ. ಆದ್ಮೇಲೆ ದೀರ್ಘಕಾಲದಲ್ಲಿ ಈ ರೀತಿಯ ಸಂಯುಕ್ತ ಗೊಬ್ಬರಗಳನ್ನ ನಾವು ಬಳಕೆ ಮಾಡಿದ ಹಾಗೆ ಮಣ್ಣಿನಲ್ಲಿ ರಂಜಕದ ಅಂಶ ಹೆಚ್ಚಾಗ್ತಾ ಹೋಗ್ತದೆ. ಅದು ಯಾಕೆ ಹೆಚ್ಚಾಗ್ತಾ ಹೋಗ್ತದೆ ಅಂತ ಹೇಳಿದ್ರೆ, ನಮ್ಮ ಮಣ್ಣಿನಲ್ಲಿ ಹೆಚ್ಚು ಅಂಶ ಇರುವಂತದ್ದು ಅಲ್ಯೂಮಿನಿಯಂ ಮತ್ತೆ ಕಬ್ಬಿಣ. ಇಂತಹ ಮಣ್ಣಿನಲ್ಲಿ ಅದು ಫಿಕ್ಸ್ ಆಗಿಬಿಡ್ತದೆ, ಬೈಂಡ್ ಆಗಿಬಿಡ್ತದೆ, ಬಹಳ ಸುಲಭವಾಗಿ ಮಳೆ ನೀರಿನಿಂದ ಕೊಚ್ಚಿ ಹೋಗುವುದಿಲ್ಲ. ಮಳೆ ನೀರಿನೊಂದಿಗೆ ಅದು ಕೊಚ್ಚಿ ಹೋಗುವುದಿಲ್ಲ. ನೀವು ಪೊಟ್ಯಾಶ್ ಹೆಚ್ಚಾಕಿ, ಯೂರಿಯಾ ಹೆಚ್ಚಾಕಿ ಅಥವಾ ಇನ್ನಿತರ ಯಾವುದೇ ಒಂದು ಗೊಬ್ಬರವನ್ನು ಕ್ಯಾಲ್ಸಿಯಂ ಹಾಕಿ ಮಳೆಗೆ ಅದು ಬಹಳ ಬೇಗನೆ ಬಹಳ ಸುಲಭವಾಗಿ ಕೊಚ್ಚಿ ಹೋಗ್ತದೆ. ಆದರೆ ರಂಜಕ ಮಾತ್ರ ಹಾಗಲ್ಲ, ನಮ್ಮ ಮಣ್ಣಿನಲ್ಲಿ ಹೆಚ್ಚಿರುವಂತಹ ಕಬ್ಬಿಣ ಮತ್ತು ಅಲ್ಯೂಮಿನಿಯಂನಿಂದಾಗಿ ಬಹಳ ಸುಲಭವಾಗಿ ಅದು ಮಣ್ಣಿಗೆ ಅಂಟಿಕೊಳ್ಳುತ್ತದೆ. ಹಾಗಾಗಿ ಹೆಚ್ಚು ಹೆಚ್ಚು ರಂಜಕಯುಕ್ತ ಗೊಬ್ಬರಗಳನ್ನು ಬಳಕೆ ಮಾಡಿದ ಹಾಗೆ ಆ ರಂಜಕದ ಅಂಶ ಹೆಚ್ಚಾಗ್ತಾ ಹೋಗ್ತದೆ. ಬಹಳ ಒಂದು ವಿಶೇಷವಾದ ಸಂಗತಿ ನಾನು ಹಂಚಿಕೊಳ್ತೇನೆ. ಆತ್ಮೀಯರೇ, ನಮ್ಮ ಕರಾವಳಿ ಪ್ರದೇಶ ಮತ್ತೆ ಕೇರಳದ ಭಾಗ ಮಣ್ಣಿನ ಗುಣಧರ್ಮವನ್ನು ನೋಡಿದ್ರೆ ಸಾಧಾರಣ ಒಂದೇ ರೀತಿ ಇರುವಂತ. ಇಲ್ಲಿ ರಂಜಕ ಕಡಿಮೆಯಿಂದ ಮಧ್ಯಮ ಅಂತ ಲೆಕ್ಕ, ಕಡಿಮೆಯಿಂದ ಮಧ್ಯಮ ಅಂತ ಲೆಕ್ಕ. ಆದ್ರೆ ಇತ್ತೀಚಿನ ವರೆಗೆ ಹೇಳುತ್ತದೆ ಕೇರಳದ ಮಣ್ಣಿನಲ್ಲಿ ಕೂಡ 60% ಭಾಗದಲ್ಲಿ ರಂಜಕದ ಅಂಶ ಹೆಚ್ಚು ಅತಿ ಹೆಚ್ಚು ಮಟ್ಟಕ್ಕೆ ಹೋಗಿದೆ. ಕಡಿಮೆಯಿಂದ ಮಧ್ಯಮ ಮಟ್ಟದಲ್ಲಿದ್ದಂತಹ ರಂಜಕ ಇವತ್ತು ಹೆಚ್ಚು ಅಂದ್ರೆ ಅತಿ ಹೆಚ್ಚು ಮಟ್ಟಕ್ಕೆ ಹೋಗಿದೆ. ಯಾಕೆ ಅಂತ ಹೇಳಿದ್ರೆ, ನಾವು ಹಾಕುವಂತಹ ಸಾಮಗ್ರಿಗಳ ಬಗ್ಗೆ, ನಾವು ಹಾಕುವಂತಹ ಒಳಸಿರುಗಳ ಬಗ್ಗೆ ನಾವು ಸರಿಯಾಗಿ ಮಾಹಿತಿ ಇಲ್ಲದಿರುವಂತಹ ಮತ್ತೆ ಅಡಿಕೆ ಮರದ ಬೇಡಿಕೆಯನ್ನ ಯೋಚನೆ ಮಾಡದೆ ನಾವು ಗೊಬ್ಬರಗಳನ್ನ ಕೊಡ್ತಿರುವಂತ ಅಲ್ಲಿ ಸಾಮಾನ್ಯವಾಗಿ ಬೋನ್ ಮೀಲ್ ಅನ್ನ ಬಳಕೆ ಮಾಡ್ತಾರೆ, ಮೀನಿನ ಗೊಬ್ಬರವನ್ನು ಬಳಕೆ ಮಾಡ್ತಾರೆ. ಅವುಗಳಲ್ಲೆಲ್ಲ ನಿಮಗೆ ರಂಜಕದ ಅಂಶ ಹೆಚ್ಚಿರುವಂತ ಅದರೊಟ್ಟಿಗೆ ಈ 15, 15, 15 10-26 ಬಳಕೆ ಮಾಡಿದ ಹಾಗೆ ಮಣ್ಣಿನಲ್ಲಿ ರಂಜಕದ ಅಂಶ ಹೆಚ್ಚಾಗ್ತಾ ಹೋಗ್ತದೆ, ಮಣ್ಣಿನಲ್ಲಿ ರಂಜಕದ ಅಂಶ ಹೆಚ್ಚಾಗ್ತಾ ಹೋಗ್ತದೆ. ಈ ಕಾರಣಗಳಿಂದಾಗಿ ಇವತ್ತು ಕೇರಳದ ಸರಿಸುಮಾರು 60% ಜಾಗಗಳಲ್ಲಿ, ಕೃಷಿ ಪ್ರದೇಶದಲ್ಲಿ ಇವತ್ತು ರಂಜಕದ ಅಂಶ ಹೆಚ್ಚು ಅತಿ ಹೆಚ್ಚು ಮಟ್ಟಕ್ಕೆ ಹೋಗಿರುವಂತದ್ದು ಬಹಳ ವಿಪರ್ಯಾಸ ಸಂಗತಿ. ಅದರಲ್ಲಿ ಮುಖ್ಯವಾಗಿ ವೈನಾಡ್ ಪ್ರದೇಶದಲ್ಲಿ ಕೂಡ ಬಹಳ ಹೆಚ್ಚಿನ ಮಟ್ಟಿಗೆ ರಂಜಕದ ಅಂಶ ಹೋಗಿರುವಂತದ್ದು. ಅದನ್ನು ಹೇಗೆ ತೆಗೆಯುವುದರ ಬಗ್ಗೆ ನಮಗೆ ಗೊತ್ತು. ಹಾಗಾಗಿ ದೀರ್ಘಕಾಲದ ಸಮಸ್ಯೆಗಳಿಗೆ ಇವು ನಾಂದಿ ಆಡ್ತವೆ. ಹಾಗಾಗಿ ಹಾಕುವಂತಹ ಗೊಬ್ಬರಗಳನ್ನ ನಾವು ಅರಿತುಕೊಂಡು ಹಾಕುವಂಥದ್ದು ಬಹಳ ಬಹಳ ಮುಖ್ಯ ಆಗ್ತದೆ. ಆತ್ಮೀಯರೇ, ರಂಜಕ ಹೆಚ್ಚಾದ್ರೆ ಏನಾಗಬಹುದು ಅಂತ ಕೇಳಬಹುದು. ಕೆಲವೊಂದು ಎಲೆಯೆಲ್ಲ ಹಳದಿಯಾಗಲಿಕ್ಕೆ ಕಾರಣ ಏನಂತ ಕೇಳಲಿಕ್ಕೆ, ಏನ್ ಗೊಬ್ಬರ ಹಾಕಿದಿರಿ ಅಂತ ಕೇಳುವಾಗ, ಸರಿಸುಮಾರು 500 g ಪೊಟ್ಯಾಶ್ ಅನ್ನ ಒಮ್ಮೆಲೆ ಕೊಟ್ಟಿದ್ದೆ. 500 g ಪೊಟ್ಯಾಶ್ ಅನ್ನ ಒಮ್ಮೆಲೆ ಕೊಟ್ಟಿದ್ದೆ. ವಿಷಯ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಎಷ್ಟು ಪ್ರಮಾಣದಲ್ಲಿ ಕೊಡ್ತೇವೆ ಅಂತ ಮಾತ್ರ ಮುಖ್ಯ ಆಗುದಿಲ್ಲ, ಆ ಪೋಷಕಾಂಶ ಇನ್ನೊಂದು ಪೋಷಕಾಂಶದ ಲಭ್ಯತೆ ಮತ್ತು ಹೀರುವಿಕೆಗೆ ಅದು ಅಡಚಣೆ ಉಂಟು ಮಾಡ್ತದೆ. ಹೆಚ್ಚು ಪೊಟ್ಯಾಶ್ ಕೊಟ್ಟ ಹಾಗೆ ನಿಮಗೆ ಮೆಗ್ನೀಷಿಯಂ ಕಡಿಮೆ ಆಗುತ್ತೆ, ಅಥವಾ ಕ್ಯಾಲ್ಸಿಯಂ ಜಾಸ್ತಿ ಹಾಕಿದ್ರು ಕೂಡ ನಿಮಗೆ ಮೆಗ್ನೀಷಿಯಂ ಪೊಟ್ಯಾಶ್ ನಿಮಗೆ ಸರಿಯಾಗಿ ಲಭ್ಯ ಆಗುದಿಲ್ಲ. ಯಾಕಂತ ಕಂಡ್ರೆ ಹೋಗುವಂತಹ ಚಾನಲ್ ಒಂದೇ. ಒಂದು ಪೋಷಕಾಂಶದ ಪ್ರಮಾಣ ಹೆಚ್ಚಾದ್ರೂ ಕೂಡ ಇನ್ನೊಂದು ಪೋಷಕಾಂಶದ ಹೀರಿವಿಕೆಗೆ ಲಭ್ಯತೆಗೆ, ಹಾಗಾಗಿ ಹಾಕುವಂತಹ ಪ್ರಮಾಣದ ಬಗ್ಗೆ ನಮಗೆ ಸರಿಯಾದ ಅಂದಾಜು ಇರಬೇಕು. ಇನ್ನೊಂದು ವಿಚಾರ, ಮಣ್ಣಿನಲ್ಲಿ ರಂಜಕದ ಅಂಶ ಹೆಚ್ಚಾದ ಹಾಗೆ ಸತು ಅಲಭ್ಯ ಸ್ಥಿತಿಗೆ ಹೋಗ್ತದೆ. ಸತು ಅತ್ಯಂತ ಪ್ರಮುಖವಾದ ಒಂದು ಲಘು ಪೋಷಕಾಂಶ. ಅತ್ಯಂತ ಪ್ರಮುಖವಾದ ಲಘು ಪೋಷಕಾಂಶ. ಇದು ಕಡಿಮೆ ಆದ್ರೆ ನಿಮಗೆ ಕಾಯಿ ಸೆಟ್ಟಿಂಗ್ ಆಗುವುದಿಲ್ಲ, ಮರ ಮುಂಡು ತಿರಿತರ ಆಗ್ತದೆ, ಎಲೆ ಎಲ್ಲ ಸಪ್ರ ಸಪ್ರ ಆಗ್ತದೆ, ಮತ್ತೆ ಒಂದೇ ಕಡೆ ಬಗ್ಗುತ್ತದೆ. ಕುಬೆ ಬಾಗುವಿಕೆ, ಚಂಡೆ ಬಾಗುವಿಕೆ ಅಥವಾ ಓರೆಗೆಣ್ಣು, ಗಂಟು ಓರೆ ಓರೆ ಹೋಗುವಂತದ್ದು, ಇವೆಲ್ಲವೂ ಕೂಡ ಸಮಸ್ಯೆಗಳು ಬರುವಂತದ್ದು ಸತುವಿನ ಕೊರತೆ. ಇದಕ್ಕೆ ಬಹಳ ಉತ್ತಮವಾದ ಉದಾಹರಣೆ ಕೊಡ್ಬೇಕಂತ ಹೇಳಿದ್ರೆ, ನೀವು ಶಿವಮೊಗ್ಗ ಪ್ರದೇಶಕ್ಕೆ ಹೋದ್ರೆ ಇಂತಹ ಸಮಸ್ಯೆಗಳಿರುವುದು ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಕಾಣ. ಅಲ್ಲಿ ಮಣ್ಣಿನಲ್ಲಿ ರಂಜಕದ ಅಂಶ ನಮ್ಮ ಮಣ್ಣಿಗಿಂತ ಹೆಚ್ಚು, ಆದ್ರೂ ಕೂಡ ಅವರು ರಂಜಕದ ಮೂಲವಾಗಿ ರಾಕ್ ಫಾಸ್ಫೇಟ್ ಬಳಕೆ ಮಾಡುವುದಿಲ್ಲ, ಅವರು ಡಿಎಪಿ ಬಳಕೆ ಮಾಡ್ತಾರೆ. ಡಿಎಪಿಯನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡ್ತಾರೆ, ಕಾಲು ಕೆಜಿ 300 ಗ್ರಾಮ್ 400 ಗ್ರಾಮ್. ಆ ಡಿಎಪಿಯಲ್ಲಿ ರಂಜಕದ ಅಂಶ %46, ರಾಕ್ ಫಾಸ್ಫೇಟ್ ನಲ್ಲಿ ಇರುವಂತದ್ದು 18, ಡಿಎಪಿಯಲ್ಲಿ ಇರುವಂತದ್ದು 46. ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ರಂಜಕ ಮಣ್ಣಿಗೆ ಸೇರ್ಕೊಳ್ತದೆ. ಅಂತಹ ಸಂದರ್ಭದಲ್ಲಿ ಸತು ಮಣ್ಣಿನಲ್ಲಿ ಇದ್ದರೂ ಸಹ ಅದು ಅಲಭ್ಯ ಸ್ಥಿತಿಗೆ ಹೋಗ್ತದೆ. ಹಾಗಾಗಿ ಮುಂಡುತಿರಿಯಾಗುವಂತದ್ದು, ಕುಬೆ ಒಂದೇ ಕಡೆ ಬಗ್ಗುವಂತದ್ದು, ಗಂಟು ಓರೆ ಓರೆಯಾಗಿ ಹೋಗುವಂತದ್ದು, ಇವೆಲ್ಲವೂ ಕೂಡ ಸತುವಿನ ಕೊರತೆಯ ಲಕ್ಷಣಗಳು. ಅಷ್ಟು ಮಾತ್ರ ಅಲ್ಲ ಬಂಧುಗಳೇ, ಸತುವಿನ ಕೊರತೆ ಆದ್ರೆ ಕಾಯಿ ಕಟ್ಟುವಿಗೆ ಕೂಡ ಬಹಳ ದೊಡ್ಡ ಅಡ್ಡ ಪರಿಣಾಮವನ್ನು ಬೀರುತ್ತೆ. ಬೋರಾನ್ ಕೊರತೆ ಆದ್ರೆ, ಸತುವಿನ ಕೊರತೆ ಆದ್ರೆ, ಪೊಟ್ಯಾಶ್ ಕೊರತೆ ಆದ್ರೆ ನಮಗೆ ನಳ್ಳಿ ಕಟ್ಟು. ಹಾಗಾಗಿ ಕಾಯಿ ಕಟ್ಟಲಿಕ್ಕೆ ಕೂಡ ಈ ಮೂರು ಪೋಷಕಾಂಶಗಳು ಬಹಳ ಪ್ರಾಧಾನ್ಯವಾಗಿ ಬೇಕು. ಇವುಗಳ ಹೀರುವಿಕೆಗೆ ಸಮಸ್ಯೆಗಳಾದ್ರೆ ನಮಗೆ ಇಳುವರಿಯಲ್ಲಿ ಕೂಡ ಕುಂಠಿತವಾಗುವುದು ನಾವು ಕಾಣಬಹುದು. ಹಾಗಾಗಿ ಮರದ ಬೇಡಿಕೆಗೆ ಅನುಗುಣವಾಗಿ ಪೋಷಕಾಂಶ ಕೊಡುವಂತದ್ದು ಬಹಳ ಮುಖ್ಯ ಆಗ್ತದೆ ಹೇಳಲಿಕ್ಕೆ. ಆತ್ಮೀಯರೇ, ಸಿಂಗಾರ ಒಣಗುವ ರೋಗ ಅಂತ ಹೇಳುವಾಗ ಅನೇಕ ನಮಗೆ ಕರೆ ಮಾಡಲಿಕ್ಕಿದೆ, ಯಾವ ಮದ್ದು ಹೊಡೆಯುವುದು ಅಂತ ಹೇಳಿ, ಯಾವ ಮದ್ದು ಹೊಡೆಯುವುದು ಅಂತ ಹೇಳಿ. ಸಿಂಗಾರ ಒಣಗುವ ರೋಗ ಶಿಲೀಂಧ್ರ ಇದಕ್ಕೆ ಪ್ರಮುಖ ಕಾರಣ. ಹಾಗಂತ ಹೇಳಿ ಶಿಲೀಂಧ್ರ ನಾಶಕ್ಕೆ ಇದಕ್ಕೆ ಪರಿಹಾರ ಅಂತ ಹೇಳಿದ್ರೆ ಅಲ್ಲ. ಯಾಕಂತ ಹೇಳಿದ್ರೆ ಅಡಿಕೆಯಲ್ಲಿ ಕಾಯಿ ಕಟ್ಟುವಂತಹ ಪ್ರಮಾಣ %60-65. ಕೆಲವು ಮರಗಳಲ್ಲಿ ಮಾತ್ರ ಇದರ ಪರ್ಸೆಂಟೇಜ್ ಸ್ವಲ್ಪ ಹೆಚ್ಚಿರಬಹುದು, ಕೆಲವು ತಿಂಗಳಲ್ಲಿ ಇದರ ಪರ್ಸೆಂಟೇಜ್ ಹೆಚ್ಚಿರಬಹುದು, ಕಡಿಮೆ ಇರಬಹುದು. ಆದ್ರೆ ಸಾಮಾನ್ಯವಾಗಿ %60 ಮಾತ್ರ ಕಾಯಿ ಕಟ್ಟುವಂಥವು. ಉಳಿದ ಕಾಯಿಗಳು ನೆಲಕ್ಕೆ ಬೀಳಲೇಬೇಕು. ಆದ್ರೆ ನಾವೊಂದು ಕೆಲಸ ಮಾಡಬಹುದು, ಏನಂತ ಹೇಳಿದ್ರೆ ನಾನು ಇಲ್ಲಿಂದ ಬಳ್ಳಾರು ಇನ್ನೊಂದು ಪ್ರದೇಶಕ್ಕೆ ಒಂದೂವರೆ ಕಿಲೋಮೀಟರ್ ದೂರಕ್ಕೆ ತಲೆಹೊರೆಯಲ್ಲಿ ಒಂದು 50 ಕೆಜಿ ಹೊತ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರೆ ನನ್ನ ದೇಹಕ್ಕೆ ನನ್ನ ಆರೋಗ್ಯಕ್ಕೆ ಅದು ಸಾಧ್ಯ ಇಲ್ಲ. ನಾನೇನ್ ಮಾಡ್ತೇನೆ ಹೇಳಿದ್ರೆ ಉತ್ಸಾಹದಲ್ಲಿ 50 ಕೆಜಿ ಅಂತ ತಗೊಂಡು ಹೋಗ್ತೇನೆ, ಸ್ವಲ್ಪ ದೂರ ಹೋದಾಗ ಹೊರೆ ಅಂತ ಹೇಳಿ 10 ಕೆಜಿ ಇಳಿಸ್ತೇನೆ, ಇನ್ನು ಮುಂದೆ ಹೋಗ್ತೇನೆ ಇನ್ನೂ 10 ಕೆಜಿ ಇಳಿಸ್ತೇನೆ, ಕೊನೆಗೆ ತಲುಪುವಾಗ 30 ಕೆಜಿ ಮಾತ್ರ ಉಳಿಯುವಂಥದ್ದು. ಅದೇ ರೀತಿಯಾಗಿ ಆತ್ಮೀಯರೇ, ಅದೇ ರೀತಿಯಾಗಿ ಸಸ್ಯಗಳಲ್ಲಿ ಕೂಡ ಆಗ್ತದೆ. ಯಾಕಂತ ಹೇಳಿದ್ರೆ ಕಾಯಿ ಅನ್ನುವಂಥದ್ದು ನಮಗೆ ಪ್ರಮುಖವಾದ ಬೆಳೆ, ಅದರಲ್ಲಿ ಬೆಳೆ ಬೆಳೆಯುವುದು. ಆದ್ರೆ ಸಸ್ಯಕ್ಕೆ ಅನ್ನೋದು ವಂಶಾಭಿವೃದ್ಧಿ ಆಗುವಂಥದ್ದು ಅಲ್ವಾ? ನಾವು ಹೇಗೆ ನಮ್ಮ ವಂಶ ಮುಂದುವರಿಬೇಕಂತ ಯೋಚನೆ ಮಾಡ್ತೇವೋ, ಸಸ್ಯಗಳು ಕೂಡ ಅದರ ವಂಶ ಹೆಚ್ಚಾಗಬೇಕಂತಲೇ ಯೋಚನೆ ಮಾಡುವಂಥದ್ದು, ಹೆಚ್ಚು ಹೆಚ್ಚು ಹೂಗಳನ್ನೇ ಅದು ಉತ್ಪಾದನೆ ಮಾಡುವಂಥದ್ದು. ಆದ್ರೆ ಒಂದು ಕಾಲಘಟ್ಟದಲ್ಲಿ ಅದಕ್ಕೆ ಅಂದಾಜಾಗ್ತದೆ, ಈ ಎಲ್ಲ ಹೂಗಳನ್ನು ಕೂಡ ಕಾಯಿಯಾಗಿ ಪರಿವರ್ತನೆ ಮಾಡಿದ್ರೆ ತನ್ನ ಶಾರೀರಿಕ ಬೆಳವಣಿಗೆಗೆ ಸಮಸ್ಯೆ ಆಗ್ತದೆ ಅಂದಾಜು ಮಾಡಿಕೊಳ್ತದೆ. ಆವಾಗ ಕೆಲವೊಂದು ಕಾಯಿಗಳನ್ನು ಕೂಡ ಅದು ಉದುರಿಸುವಂತದ್ದು ಇದೆ. ನಮ್ಮ ಪ್ರಮುಖವಾದಂತಹ ಧ್ಯೇಯ ಏನಿರ್ಬೇಕಂತ ಹೇಳಿದ್ರೆ ಅದರ ಶರೀರವನ್ನು ಅದರ ಆರೋಗ್ಯವನ್ನು ವೃದ್ಧಿ ಮಾಡಿದರೆ ಮಾತ್ರ ಈ ಕಾಯಿ ಬೀಳುವಂತದ ಪ್ರಮಾಣವನ್ನು ನಾವು ಕಡಿಮೆ ಮಾಡಿಕೊಳ್ಬಹುದು. ಕೇವಲ ಶಿಲೀಂಧ್ರನಾಶಕ ಸಿಂಪಡಣೆಯಿಂದ ಮಾತ್ರ ಸಾಧ್ಯ ಇಲ್ಲ, ಅದಕ್ಕೆ ಸರಿಯಾಗಿ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಿದ್ರೆ ಅದರ ಶಕ್ತಿಯನ್ನು ನಾವು ಹೆಚ್ಚಿಸಿದ್ರೆ ಖಂಡಿತ ಕೂಡ ಕಾಯಿ ಕಟ್ಟುವಂತಹ ಪ್ರಮಾಣವನ್ನು ನಾವು ಹೆಚ್ಚು ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಹೇಳಿರುವಂತದ್ದು ನಮ್ಮ ಗಮನ ಪೊಟ್ಯಾಶು, ಜಿಂಕ್ ಮತ್ತು ಬೋರನ್ ಬಗ್ಗೆ ಇರಬೇಕೆ ಹೊರತು ಸಂಯುಕ್ತ ಗೊಬ್ಬರಗಳನ್ನು ಬಳಕೆ ಬಗ್ಗೆ ನಾವು ಸ್ವಲ್ಪ ಆಲೋಚನೆಯನ್ನು ಕಡಿಮೆ ಮಾಡಿಕೊಳ್ಬೇಕು. ಹಾಗಾಗಿ ಈ ಲಘು ಪೋಷಕಾಂಶಗಳು ಕಾಯಿ ಕಟ್ಟಲಿಕ್ಕೆ ಬಹಳ ಮುಖ್ಯ ಅಂತ ಅಂದ್ಕೊಂಡು, ಆದ್ರೆ ಕೊಡುವುದರ ಬಗ್ಗೆ ಅನೇಕರಿಗೆ ಗೊಂದಲ. ಮಾರುಕಟ್ಟೆಯಲ್ಲಿ ನಿಮಗೆ ಮೈಕ್ರೋನ್ಯೂಟ್ರಿಯಂಟ್ ಮಿಕ್ಸ್ಚರ್ಸ್ ಅಂತ ಸಿಗ್ತದೆ, ಅವುಗಳಲ್ಲಿ ಏನಂತ ಹೇಳಿದ್ರೆ ಮ್ಯಾಂಗನೀಸ್ ಇರ್ತದೆ, ಕಬ್ಬಿಣವೂ ಇರ್ತದೆ, ಕಾಪರ್ ಇರ್ತದೆ, ಜಿಂಕ್ ಇರ್ತದೆ, ಬೋರನ್ ಇರ್ತದೆ, ಎಲ್ಲವೂ ಇರ್ತದೆ. ಆದ್ರೆ ಅಡಿಕೆಗೆ ಬೇಕಾ ಅಂತ ಕೇಳಿದ್ರೆ ಅವೆಲ್ಲವೂ ಬೇಡ. ನಮ್ಮ ಮಣ್ಣಿನಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅಂಶ ಇದೆ, ನಮ್ಮ ಮಣ್ಣಿನಲ್ಲಿ ಅತಿ ಹೆಚ್ಚು ಮ್ಯಾಂಗನೀಸ್ ಅಂಶ ಇದೆ, ನಮ್ಮ ಮಣ್ಣಿನ ಅತಿ ಹೆಚ್ಚು ತಾಮ್ರದ ಅಂಶ ಇದೆ. ಅದು ಹೆಚ್ಚಿದ್ದರೂ ಕೂಡ ಅದನ್ನು ಹಾಕುವಂತಹ ಅವಶ್ಯಕತೆ ನಮ್ಮ ಮಣ್ಣಿನಲ್ಲಿ ಇಲ್ಲ. ನಮ್ಮ ಮಣ್ಣಿನಲ್ಲಿ ಕಡಿಮೆ ಇರೋದು ಯಾವುದಂತ ಹೇಳಿದ್ರೆ ಯಾವುದು? ಸತು ಮತ್ತೆ ಬೋರನ್ ಮಾತ್ರ. ಹಾಗಾಗಿ ನಮ್ಮ ಮಣ್ಣಿಗೆ ಈ ರೀತಿಯ ಮಿಕ್ಸ್ಚರ್ಗಳು ಸರಿಯಾದ ಒಳಸುರಿ ಅಲ್ಲ, ನಮ್ಮ ಸರಿಯಾದ ಗೊಬ್ಬರಗಳವಲ್ಲ. ಹಾಗಾದ್ರೆ ಹಾಕುವಂತಹ ಪ್ರಮಾಣಗಳ ಬಗ್ಗೆ ಯೋಚನೆ ಮಾಡಿದ್ರೆ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಾರುಕಟ್ಟೆಯಿಂದ ಅಥವಾ ತೋಟಗಾರಿಕೆ ಇಲ್ಲ ಕೃಷಿ ಇಲಾಖೆಗಳಿಂದ ಈ ಬೋರಾಕ್ಸ್ ಗೊಬ್ಬರವನ್ನ ಸಬ್ಸಿಡಿ ರೂಪದಲ್ಲಿ ಅವರು ಖರೀದಿ ಮಾಡಿ ಹಾಕುವಾಗ ಮಾತ್ರ ಬೇಡಿಕೆಗೆ ತಕ್ಕ ಹಾಗೆ ಹಾಕುವುದಿಲ್ಲ. 20 ಗ್ರಾಮ್ ಅಂತ ಹೇಳ್ತಾರೆ, 20 ಗ್ರಾಮು ಅಡಿಕೆ ಮರಕ್ಕೆ ಶಿಫಾರಸು ಮಾಡಿದ್ದಲ್ಲ. ಯಾವ ಮರಗಳಲ್ಲಿ ಅಂಡೊಡಕ ಇದೆ, ಕಾಯಿ ಒಡಿತದೋ ಅಂತ ಮರಗಳಿಗೆ ಮಾತ್ರ 20 ಗ್ರಾಂ ಇರುವಂತದ್ದು. ಉಳಿದೆಲ್ಲ ಮರಗಳಿಗೆ ಎಷ್ಟು ಹಾಕಬೇಕಾದ ಪ್ರಮಾಣ? ಕೇವಲ 5 ಗ್ರಾಂ. ಆದ್ರೆ ನಾವು ತಪ್ಪು ಮಾಡ್ತಿದ್ದೇವೆ ಅಂತ ಹೇಳಿದ್ರೆ 20 ಗ್ರಾಮು, ಕೆಲವರು 50 ಗ್ರಾಮ್, ಕೆಲವರು 100 ಗ್ರಾಮ್ ಹಾಕಿದವರಿದ್ದಾರೆ. 100 ಗ್ರಾಮ್ ಹಾಕಿದವರಿದ್ದಾರೆ. ಮರದ ಬೇಡಿಕೆ ಎಷ್ಟಂತ ಕೇಳಿದ್ರೆ ಕೇವಲ 1 ಗ್ರಾಮ್ಗಿಂತಲೂ ಕಡಿಮೆ ಬೋರಾನ್, 1 ಗ್ರಾಮ್ಗಿಂತಲೂ ಕಡಿಮೆ ಬೋರಾನ್. ಬೋರೆಕ್ಸ್ ರೂಪದಲ್ಲಿ ಕೊಡುವಾಗ ಮಾತ್ರ 5 ಗ್ರಾಮ್ ಲೆಕ್ಕ. 50 ಗ್ರಾಮ್ ಅಂತ ಹೇಳುವಾಗ ಅದು ಬಹಳಷ್ಟು ಹೆಚ್ಚಿನ ಪ್ರಮಾಣ ಆಗ್ತದೆ. ಮರಕ್ಕೆ ಬಹಳ ಬೇಗದ ವಿಷ ಆಗ್ತದೆ. ವಿಷ ಆದ್ರೆ ಏನಾಗ್ತದೆ ಅಂತ ಕೇಳಬಹುದು. ವಿಷ ಆದ್ರೆ ಕೆಳಭಾಗದ ಎಲೆಗಳೆಲ್ಲ ಹಳದಿಯಾಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಕಾಯಿ ಕಟ್ಟಲಿಕ್ಕೆ ಆಗುದಿಲ್ಲ. ಕಾಯಿ ಕಟ್ಟುವ ಪ್ರಮಾಣ ಕೂಡ ಬಹಳ ಕಡಿಮೆ ಆಗ್ತದೆ. ಯಾಕಂತ ಹೇಳಿದ್ರೆ ಅಡಿಕೆಯಲ್ಲಿ ಅಥವಾ ಇನ್ನಿತರ ಬೆಳೆಗಳಲ್ಲಿ ಕಾಯಿ ಕಟ್ಟಲಿಕ್ಕೆ ಬೇಕಾಗಿರುವಂತಹ ಪ್ರಮುಖವಾದ ಪೋಷಕಾಂಶ ಕ್ಯಾಲ್ಸಿಯಂ. ಈ ಕ್ಯಾಲ್ಸಿಯಂನ ಕೆಲಸಕ್ಕೆ ಈ ಬೋರನ್ನು ಅಡ್ಡ ಆಗ್ತದೆ. ಆವಾಗ ಕಾಯಿ ಕಟ್ಟುವಂತಹ ಪ್ರಮಾಣ ಕೂಡ ಕಡಿಮೆ ಆಗ್ತದೆ. ಹಾಗಾಗಿ ಬೋರನ್ ಹೆಚ್ಚಾಕಿದ್ರು ಕೂಡ ನಮಗೆ ಕಾಯಿ ಕಟ್ಟುವುದಿಲ್ಲ, ಕಡಿಮೆ ಆದ್ರೂ ಕೂಡ ಕಾಯಿ ಕಟ್ಟುವುದಿಲ್ಲ. ಹಾಗಾಗಿ ಹಾಕುವಂತಹ ಪ್ರಮಾಣವನ್ನು ಸರಿಯಾಗಿ ನಾವು ಬಳಕೆ ಮಾಡಿದ್ರೆ ಖಂಡಿತವಾಗೂ ಕೂಡ ನಾವು ಅದರಲ್ಲಿ ಒಳ್ಳೆಯ ಪ್ರಯೋಜನವನ್ನ ಪಡೀಲಿಕ್ಕೆ ಸಾಧ್ಯತೆಗಳಿವೆ. ನಮ್ಮ ಆಫೀಸ್ನಲ್ಲಿ ಇದರ ಬಗ್ಗೆ ನಾವು ಒಳ್ಳೆಯ ಒಂದು ಉದಾಹರಣೆ ಕೊಡ್ತೇವೆ. ನಾವು ಸಿಂಪಡಣೆ ಅಂತ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಆದ್ರೆ ಕಳೆದ ವರ್ಷ ನಮಗೆ ಅತ್ಯುತ್ತಮವಾದ ಫಸಲು ಮೋಹಿತ್ ನಗರ್ ತಳಿಯಲ್ಲಿ ಬಂದಿದೆ. ನಾವು ಹಾಕಿರುವಂತ ಪ್ರಮುಖವಾಗಿ ಪೊಟ್ಯಾಶು, ಅದಕ್ಕೆ ಸರಿಯಾಗಿ ಬೋರಾನ್ ಮತ್ತೆ ಜಿಂಕ್ ಲಘು ಪೋಷಕಾಂಶಗಳಿಂದ ಖಂಡಿತವಾಗಿ ಕೂಡ ನಮಗೆ ಉತ್ಪತ್ತಿ ಹೆಚ್ಚೇ ಆಗ್ತದೆ, ಉತ್ಪಾದನೆ ಹೆಚ್ಚೇ ಆಗ್ತದೆ. ಆದ್ರೆ ಪ್ರಮಾಣ ಯಾವತ್ತು ಕೂಡ ಮೀರಬಾರದು. ಹೆಚ್ಚಾದ್ರೆ ಯಾವತ್ತು ಕೂಡ ಇದು ವಿಷ. ಹಾಗಾಗಿ ಮರಕ್ಕೆ ಯಾವ್ದು ಬೇಕು, ನಮ್ಮ ಮಣ್ಣಿಗೆ ಯಾವ್ದು ಬೇಕು, ಅದನ್ನ ಸರಿಯಾಗಿ ಅರಿತುಕೊಂಡು ಸರಿಯಾದ ಪ್ರಮಾಣದಲ್ಲಿ ಹಾಕಿದ್ರೆ ಖಂಡಿತ ಕೂಡ ಒಳ್ಳೆಯ ಉತ್ಪತ್ತಿಯನ್ನ ನಾವು ಪಡೀಲಿಕ್ಕೆ ಸಾಧ್ಯ. ನಾವು ಈ ರೀತಿಯಾಗಿ ತೋಟ ಭೇಟಿಯ ಸಂದರ್ಭದಲ್ಲಿ ಇನ್ನೊಂದು ಗಮನಿಸಿರುವ ಅಂಶ ಸುಣ್ಣ ಹಾಕದೇ ಇರುವಂತದ್ದು. ಅನೇಕ ಕೃಷಿಕರು ಇವತ್ತು ಹಿಂದಿನ ಕ್ರಮವಾದಂತಹ ಸುಣ್ಣ ಹಾಕುವ ಕ್ರಮವನ್ನ ಅನೇಕರು ಬಿಟ್ಟಿದ್ದಾರೆ. ನಮಗೆಲ್ಲರೂ ಕೂಡ ಅರಿವಿರಬೇಕು, ಸರಿಯಾದ ಮಣ್ಣಿನ ರಸಸಾರ ಸರಿಯಾಗಿದ್ರೆ ಮಾತ್ರ ಪೋಷಕಾಂಶಗಳು ಸುಲಭವಾಗಿ ಲಭ್ಯ ಆಗ್ತದೆ, ಹೀರಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳಿ. ಅತಿಯಾಗಿ ಹುಳಿಯ ಅಂಶ ಇದ್ರೆ ಸಾಕಷ್ಟು ಪೋಷಕಾಂಶಗಳು ಅಲಭ್ಯ ಸ್ಥಿತಿಗೆ ಹೋಗ್ತದೆ. ಪೋಷಕಾಂಶಗಳು ಅಲಭ್ಯ ಸ್ಥಿತಿಗೆ ಹೋಗುದು ಮಾತ್ರ ಅಲ್ಲ ಬಂಧುಗಳೇ, ಮಣ್ಣಿನಲ್ಲಿ ಇರುವಂತಹ ಅಲ್ಯೂಮಿನಿಯಂ ಕೂಡ ಬಹಳ ಬೇಗನೆ ಬಿಡುಗಡೆ ಆಗ್ತವೆ. ಅಲ್ಯೂಮಿನಿಯಂ ಬಿಡುಗಡೆ ಆದ್ರೆ ಏನಾಗ್ತದೆ ಹೇಳಿದ್ರೆ ಬೇರಿನ ಬೆಳವಣಿಗೆ ಕುಂಠಿತ ಆಗ್ತದೆ. ಮಣ್ಣು ಹುಳಿಯಾದಷ್ಟು ಅಲ್ಯೂಮಿನಿಯಂ ಹೆಚ್ಚಾಗ್ತದೆ, ಲಭ್ಯವಿರುವಂತಹ ಅಲ್ಯೂಮಿನಿಯಂ ಪ್ರಮಾಣ ಹೆಚ್ಚಾಗ್ತದೆ. ಲಭ್ಯವಿರುವಂತಹ ಅಲ್ಯೂಮಿನಿಯಂ ಅಂಶ ಹೆಚ್ಚಾದಷ್ಟು ಬೇರಿನ ಬೆಳವಣಿಗೆಗೆ ಸಮಸ್ಯೆ ಆಗ್ತದೆ. ಹಾಗಾಗಿ ಮಣ್ಣಿನ ಹುಳಿ ಅಂಶವನ್ನ ಕಡಿಮೆ ಮಾಡುವಷ್ಟು ಮೊದಲು ನಾವು ಗಮನ ಕೊಡಬೇಕು. ಅದಕ್ಕೆ ಕೃಷಿ ಸುಣ್ಣವಾದರೂ ಬಳಕೆ ಮಾಡಬಹುದು, ಕುಮೆ ಸುಣ್ಣವಾದರೂ ಬಳಕೆ ಮಾಡುದು, ಅಥವಾ ಡೋಲಮೈಟ್ ಸುಣ್ಣವಾದರೂ ಬಳಕೆ ಮಾಡಬಹುದು. ಡೋಲಮೈಟ್ ಸುಣ್ಣ ಸಾಮಾನ್ಯವಾಗಿ ಹೆಚ್ಚು ಸೂಕ್ತ. ಯಾಕಂತ ಹೇಳಿದ್ರೆ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಎರಡೂ ಪೋಷಕಾಂಶಗಳು ಅದರಲ್ಲಿ ಲಭ್ಯವಿರುವ ಕಾರಣ ಸಾಮಾನ್ಯವಾಗಿ ನಾವು ಡೋಲಮೈಟ್ ಸುಣ್ಣವನ್ನು ಬಳಕೆ ಮಾಡಬಹುದು. ಯಾಕಂತ ಹೇಳಿದ್ರೆ ಬೋರಾನ್ ಮತ್ತೆ ಜಿಂಕ್ ಜೊತೆಗೆ ನಮ್ಮ ಮಣ್ಣಿಗೆ ಮೆಗ್ನೀಷಿಯಂ ಕೂಡ ಸ್ವಲ್ಪ ಪ್ರಮಾಣದ ಕಡಿಮೆ ಇದೆ ಎನ್ನುವುದನ್ನ ಕೃಷಿ ಇಲಾಖೆಗಳು ಹೇಳಿವೆ. ಈ ಮೈಕ್ರೋನ್ಯೂಟ್ರಿಯಂಟ್ ಮಿಕ್ಸರ್ಗಳಲ್ಲಿ ಏನು ಮಾಡಿದ್ದಾರೆ ಅದರಲ್ಲಿ ಬಯಲ್ಸೀಮೆಗೊಂದು ಮಿಕ್ಸರ್ ಇದೆ, ದಕ್ಷಿಣ ಕನ್ನಡ ಅಥವಾ ಕರಾವಳಿ ಭಾಗಕ್ಕೆ ಸಪರೇಟ್ ಇದೆ. ಈ ಕರಾವಳಿ ಭಾಗದಲ್ಲಿ ಇರುವಂತಹದರಲ್ಲಿ ಮೆಗ್ನೀಷಿಯಂ, ಜಿಂಕ್ ಮತ್ತು ಬೋರಾನ್ ಈ ಮೂರು ಪೋಷಕಾಂಶಗಳು ಇರುವಂತ. ಯಾಕಂತ ಹೇಳಿದ್ರೆ ಅವುಗಳ ಪ್ರಮಾಣ ಸಾಮಾನ್ಯವಾಗಿ ನಮ್ಮ ಮಣ್ಣಿನಲ್ಲಿ ಕಡಿಮೆ. ಹಾಗಾಗಿ ಡೋಲಮೈಡ್ ಸುಣ್ಣವನ್ನ ನಾವು ಹಾಕಿದ್ರೆ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಕೂಡ ಕೊಟ್ಟಾಗ ಆಗ್ತದೆ, ಉಳಿಯಾಂಶವನ್ನು ಕೂಡ ಕಡಿಮೆ ಮಾಡಿದಾಗ್ತದೆ. ಹಾಗಾಗಿ ಡೋಲಮೈಡ್ ಸುಣ್ಣವನ್ನ ಸಾಮಾನ್ಯವಾಗಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಬಳಕೆ ಮಾಡಬಹುದು. ಅದರ ಪ್ರಮಾಣ ಮಣ್ಣಿನಲ್ಲಿ ಹುಳಿಯಾಂಶ ಎಷ್ಟು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುವಂತವರು. ಸಾಮಾನ್ಯವಾಗಿ ಒಂದು 5 PH ಗಳಿದ್ರೆ ಸಾಮಾನ್ಯವಾಗಿ 1/2 kg ಡೋಲಮೈಡ್ ಸಾಕು. ಕೆಲವರು ಹೆಚ್ಚೆಚ್ಚು ಹಾಕುವಂತದ್ದು ಇದೆ, ಅದರಲ್ಲೂ ಕೂಡ ಒಂದು ಅಂಶವನ್ನ ಗಮನ ಇಟ್ಕೋಬೇಕು. ಯಾಕಂತ ಹೇಳಿದ್ರೆ ಮಣ್ಣಿನಲ್ಲಿ ಕಬ್ಬಿಣದ ಅಂಶ ಹೆಚ್ಚಾದ್ರೂ ಕೂಡ ಸಮಸ್ಯೆ. ಕ್ಯಾಲ್ಸಿಯಂ ಮಣ್ಣಿನಲ್ಲಿ ಹೆಚ್ಚಾದ್ರೂ ಕೂಡ ಮರ ಬೋರನ್ ಹೀರ್ಕೊಳ್ಳುವುದಿಲ್ಲ. ಬೋರನ್ ಜಾಸ್ತಿ ಆದ್ರೂ ಕೂಡ ಕ್ಯಾಲ್ಸಿಯಂ ಕೆಲಸ ಮಾಡುವುದಿಲ್ಲ, ಕ್ಯಾಲ್ಸಿಯಂ ಜಾಸ್ತಿ ಆದ್ರೂ ಕೂಡ ಬೋರನ್ ಕೆಲಸ ಮಾಡುದಿಲ್ಲ. ಹಾಗಾಗಿ ಇದಕ್ಕೆ ಬ್ಯಾಲೆನ್ಸ್ ಮಾಡುವಂತದ್ದು ಬಹಳ ಮುಖ್ಯ. ಹೆಚ್ಚಿನ ಪ್ರಮಾಣದಲ್ಲಿ ಸುಣ್ಣ ಹಾಕುವಂತದ್ದು ಕೂಡ ಒಳ್ಳೆಯದಲ್ಲ. ಸಾಮಾನ್ಯವಾಗಿ 1/2 kg ಸುಣ್ಣ ಅಂತ ಅಂದ್ಕೊಳ್ಬಹುದು. ಮತ್ತೆ ಅದು ಹುಳಿ ಅಂಶ ಎಷ್ಟಿದೆ ಅನ್ನೋದ್ರ ಬಗ್ಗೆ ಹೆಚ್ಚು ಕಡಿಮೆ ಮಾಡುವಂತದ್ದು. ಸಾಮಾನ್ಯವಾಗಿ 1/2 kg ಸುಣ್ಣ ಕೊಡುವಂತ ಸಮಯ ಆಗಸ್ಟ್ ಸೆಪ್ಟೆಂಬರ್ ತಿಂಗಳು ಒಳ್ಳೆಯದು. ಕನಿಷ್ಠ ಪಕ್ಷ ಕಾಂಡದಿಂದ 3 ಅಡಿ ದೂರದವರೆಗೆ ಅದನ್ನ ಚೆಲ್ಲಬೇಕು. ಹಾಕುವಂತದಲ್ಲ, ಚೆಲ್ಲುವಂತದ್ದು. ಯಾಕಂತ ಹೇಳಿದ್ರೆ ಅಡಿಕೆಯಲ್ಲಿ ಪೋಷಕಾಂಶಗಳನ್ನ ಹೀರಿಕೊಳ್ಳುವಂತ ಬೇರುಗಳು ದಪ್ಪ ಬೇರುಗಳು ಅಲ್ವಾ? ಅಲ್ಲ, ಅತ್ಯಂತ ಸಣ್ಣ ಬೇರುಗಳು, ಸೂಕ್ಷ್ಮ ಬೇರುಗಳು ಮಾತ್ರ ಪೋಷಕಾಂಶಗಳನ್ನ ಹೀರಿಕೊಳ್ಳುವಂಥದ್ದು. ಅವುಗಳ ಸಾಂದ್ರತೆ ಎಲ್ಲಿರ್ತವೆ ಅಂತ ಹೇಳಿದ್ರೆ ಕಾಂಡದಿಂದ 1 ಅಡಿ ದೂರದಲ್ಲಿ, ಅಲ್ಲಲ್ಲ 2.5 ಅಡಿ ದೂರದಲ್ಲಿ ಇರುವಂತದ್ದು. ಆ ಭಾಗದಲ್ಲಿ ನಾವು ಸುಣ್ಣವನ್ನ ಕೊಟ್ಟಾಗ ಅಲ್ಲಿ ಹುಳಿಯಾಂಶ ಕಡಿಮೆ ಆಗಿ ಅಲ್ಲಿ ಲಭ್ಯವಿರುವಂತಹ ಪೋಷಕಾಂಶಗಳು

ಎಲ್ಲವ ಮೂಲಿಮನಿ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳು. ತಮ್ಮರ ಪಾಡೆ ಒಂದ ತೋರೆಗಳ ಒಂದಿಸಿ ಬ್ಯಾಂಡ ಕರದಾರ ಸೋ ಒಂದಿಸಿ ಬ್ಯಾಂಡ ಕರದಾರ ಸೋ ಒಂದಿಸಿ ಬ್ಯಾಂಡ ಕರದಾರ ಸೋ ಒಂದಿಸಿ ಬ್ಯಾಂಡ ಕರದಾರ ಸೋ ನಂದೀಶ್ವರನ ಬರದಾರ ಸೋ ನಂದೀಶ್ವರನ ಬರದಾರ ಸೋ ನಂದೀಶ್ವರನ ಬರದಾರ ಸೋ ಕರ ರಂಬಿನಯಂಗ ಗದಿಯಲೆ ಸೋ ರಂಬಿನಯಂಗ ಗದಿಯಲೆ ಸೋ ರಂಬಿನಯಂಗ ಗದಿಯಲೆ ಸೋ ಮಂಗಲ ನನ್ನ ಮಗನ ಬಾಳಿಯ ಬಾಳಿಯ ನಾಗಿನಿಯ ಕಚ್ಚೆ ಸೋ ಬಾಳಿಯ ನಾಗಿನಿಯ ಕಚ್ಚೆ ಸೋ ಬಾಳಿಯ ನಾಗಿನಿಯ ಕಚ್ಚೆ ಸೋ ಬಾಳಿಯ ನಾಗಿನಿ ಕಚ್ಚಿ ವೈವಾಗ ಹತ್ತಿವಾಕಿಯ ಜಗಲಿಗೆ ಅಚ್ಚಿ ಬಾಸಿಯ ಜಗಲಿಗೆ ಸೋ ಅತಿ ಬಾಸಿಗೆ ಜಗಲಿಗೆ ಸೋ ಅತಿ ಬಾಸಿಗೆ ಜಗಲಿಗೆ ಸೋ ಪಂಜರ ಕೊಡೆ ಒಂದ ತರಿ ಹಿಡದ ಒಂದಿಸಿ ಬ್ಯಾಂಡ ಕೊರದಾರ ಸೋ ಒಂದಿಸಿ ಬ್ಯಾಂಡ ಕೊರದಾರ ಸೋ ಒಂದಿಸಿ ಬ್ಯಾಂಡ ಕೊರದಾರ ಸೋ ಒಂದಿಸಿ ಬ್ಯಾಂಡ ಕೊರದಾರ ಸೋ ಒಂದಿಸಿ ನೀ ಬ್ಯಾಂಡ ಕೊರದ ಬಂದಿ ಮ್ಯಾಲ ನಂದೀಶ್ವರನ ಬರದಾರ ಸೋ ನಂದೀಶ್ವರನ ಬರದಾರ ಸೋ ನಂದೀಶ್ವರನ ಬರದಾರ ಸೋ ನಂದೀಶ್ವರನ ಬರದಾರ ಸೋ ನಿಂತನ ತಾಯಿಯ ಕರ್ಣನ ರಂಬಿನಯಂಗ ಗದಿಯಲೆ ಸೋ ರಂಬಿನಯಂಗ ಗದಿಯಲೆ ಸೋ ರಂಬಿನಯಂಗ ಗದಿಯಲೆ ಸೋ ರಂಬಿನಯಂಗ ಗದಿಯಲೆ ಸೋ ನಿಂಬಿಯ ನಾಗಿನಿಯ ಕಚ್ಚೆ ಸೋ ನಿಂಬಿಯ ನಾಗಿನಿಯ ಕಚ್ಚೆ ಸೋ ನಿಂಬಿಯ ನಾಗಿನಿಯ ಕಚ್ಚೆ ಸೋ ನಿಂಬಿಯ ನಾಗಿನಿ ಕಚ್ಚಿ ಒಳಗ ಜಗಲಿಗೆ ಸೋ ಹತ್ತಿ ಬಾನಿಯೋಗ ಜಗಲಿಗೆ ಸೋ ಹತ್ತಿ ಬಾಸಿಯ ಜಗಲಿಗೆ ಸೋ ಹತ್ತಿ ಬಾಸಿಯ ಜಗಲಿಗೆ ಸೋ ಹೆಣ್ಣ ಬೇಡಲಿ ಬಂದೇನವ ಸೋಬಾನವ ಹೆಣ್ಣ ಬೇಡಲಿ ಬಂದೇವನವ ಸೋಬಾನವ ಹೆಣ್ಣ ಬೇಡಲಿ ಬಂದೇವಿನವ ಸೋಬಾನವ ಹೆಣ್ಣ ಬೇಡಲಿ ಬಂದೇವನವ ಸೋಬಾನವ ಏನ ಕಡಮಿಲ್ಲ ಬನ್ನಕೇನ ಕಡಮಿಲ್ಲ ಹೆಣ್ಣಿಗೆ ಇಡತೀರೇ ಸೋಬಾನವ ಎಣ್ಣಿಗೆ ನಸ್ತ ಇಡತೀರೇ ಸೋ ಕಂಠದ ಮ್ಯಾಲಿರುವ ಗರಿಯ ನತ್ತ ಸೋಬಾನ ಗಲ್ಲದ ಮ್ಯಾಗರಿಯ ಇರುವ ನತ್ತ ಸೋಬಾನ ಮ್ಯಾಲಿರುವ ಗರಿಯ ನತ್ತ ಸೋಬಾನ ಗಲ್ಲದ ಮ್ಯಾಲ್ಗರಿಯ ಇರುವ ನತ್ತ ಸೋಬಾನ ಬಸವ ಹುಟ್ಟೆನ ರಾಣಿಯ ಮುಂದ ಅಸರಗಲ್ಲಿಪ ಗುರತವಲಿಂದ ಪಾದಗಲ್ಲಿಪ ಹಿಡದರ ಮುಂದ ಬಸಯ್ಯ ಬಾಯಿನದಿಂದ ದಿನಕ ಬರತರ ನಮ್ಮನಿಗೆ ಅಂದ 80,000 ಗಂಗಳ ತಂದ ಚೆರಗಿ ಬೇಡ್ಯಾನ್ರಿ ಮನಸ್ಸಿಗೊಂದಂದ ನಿತ್ತ ಪೂಜಿ ಮಾಡತಿದ್ದರ ನಿಜ ಭಕ್ತಿ ನೀಲ ನಿಂಗ ಪೂಜಿ ಮಾಡತಿದ್ದರ ನಿಜ ಭಕ್ತಿ ನೀಲ ನಿಂಗ ಪೂಜೆ ಮಾಡತಿದ್ದರ ನಿಜ ಭಕ್ತಿ ನೀಲ ನಿಂಗ ಪೂಜಿ ಮಾಡತಿದ್ದರ ನಿಜ ಭಕ್ತಿ ನೀಲ ನಿಂಗ ಪೂಜಿ ಮಾಡತಿದ್ದರ ಬಸವ ಹೇಳನ ರಾಣಿಯ ಮುಂದ ಅಡಗಿಯಾಗಲಿ ಜಡದವಲಿಂದ ಸರಿ ಅಕ್ಕಿ ಬ್ಯಾಳಿ ಬೆಲ್ಲವ ತಂದ ಸೃಷ್ಟಂಗ ನೀಡದು ಪಂಕ್ತಿಯ ಮುಂದ ನಿತ್ತ ಪೂಜಿ ಮಾಡತಿದ್ದರ ನಿಜ ಭಕ್ತಿ ನೀಲ ನಿಂಗ ಪೂಜಿ ಮಾಡತಿದ್ದರ ಭಕ್ತಿ ನೀಲ ನಿಂಗ ಪೂಜಿ ಮಾಡತಿದ್ದರ ನಿಜ ಭಕ್ತಿ ನೀಲ ಲಿಂಗ ಪೂಜಿ ಮಾಡತಿದ್ದರ ಭಕ್ತಿ ನೀಲ ಲಿಂಗ ಪೂಜಿ ಮಾಡತಿದ್ದರ ದಾಸಿಯಂದರ ಎನಬಾಗೆಂದು ಒಳಗಿ ನೀಡ್ಯರ ಬುಟ್ಟಿಲೆ ತಂದ ತುಪ್ಪ ನೀಡ್ಯರ ಗಿಂಡಿಲೆ ತಂದ ಸಕ್ಕರಿ ನೀಡ್ಯರ ಹಿಡಿ ತುಂಬ ತಂದ ಸಲಸರಿ ನನ್ನ ಬಡವ ಗಂಡಂದ